ಈಗ ಕೇಳಿ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ಭಾಗವಹಿಸುತ್ತಾರೆ ಅಪರ ಕೃಷಿ ನಿರ್ದೇಶಕರಾದ ಎಂಎಸ್ ದಿವಾಕರ್ ಅವರು. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಆಕಾಶವಾಣಿ ಕೇಳಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ರೈತ ಮಿತ್ರ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದಂಥ ಎಂಎಸ್ ದಿವಾಕರ್ ಅವರು ಇದ್ದಾರೆ. ನಮಸ್ಕಾರ ದಿವಾಕರ್ ಅವರೇ. ಜೈ ಕಿಸಾನ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಸೂಕ್ಷ್ಮ ನೀರಾವರಿ ಯೋಜನೆ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2230477 2230470 8 2 2 3 7 0 4 9 9 STD ಕೋಡ್ 0 8 0. ಈಗ ಪ್ರಾರಂಭದಲ್ಲಿ ದಿವಾಕರ್ ಅವರೇ, ಈ ಕೃಷಿನಲ್ಲಿ ನೀರಾವರಿ ಬಹಳ ಮುಖ್ಯವಾದಂತಹದ್ದು, ಈ ನೀರಾವರಿ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾವ ರೀತಿ ಪ್ರತಿಯೊಂದು ಜೀವಿಗಳಿಗೆ ನೀರಿನ ಅವಶ್ಯಕತೆ ಇದೆಯೋ ಅದೇ ರೀತಿ ಈ ಒಂದು ಸಸ್ಯಗಳಿಗೂ ಕೂಡ ನೀರಿನ ಅವಶ್ಯಕತೆ ಇರುತ್ತೆ. ಯಾವ್ಯಾವಾಗ ನೀರಿನ ಅವಶ್ಯಕತೆ ಇರುತ್ತೆ ಆ ಸಮಯದಲ್ಲಿ ಅದಕ್ಕೆ ನೀರು ಸಿಕ್ಕಾಗ ಯಾವುದೇ ಒಂದು ಸಸ್ಯಗಳು ಅದಕ್ಕೆ ತಕ್ಕಂತ ಹೂವು ಮತ್ತು ಹಣ್ಣು ಕಾಯಿಗಳನ್ನು ಬಿಡೋದು ಸಹಜ ಪ್ರಕ್ರಿಯೆ ನಿಸರ್ಗದಲ್ಲಿ. ಅದೇ ರೀತಿ ಕೃಷಿಯಲ್ಲಿ ನಾವು ಏನು ಇವತ್ತು ಆಹಾರ ಉತ್ಪಾದನೆಯನ್ನು ಮಾಡ್ತಾ ಇದೀವಿ, ಆಹಾರ ಧಾನ್ಯಗಳನ್ನು ನಾವು ಬೆಳಿಬೇಕಾದ್ರೆ ಆ ಸಂಬಂಧಪಟ್ಟ ಬೆಳೆಗಳಿಗೆ ನಾವು ಸರಿಯಾದ ಸಮಯದಲ್ಲಿ ನೀರಿನ ಅವಶ್ಯಕತೆಯನ್ನು ನಾವು ಪೂರೈಸಿದಲ್ಲಿ ಉತ್ತಮ ಇಳುವರಿ ಪಡಿಬಹುದು ಮತ್ತು ಬೆಳೆಗಳನ್ನು ಪೋಷಣೆ ಮಾಡಬಹುದು. ಅಂದ್ರೆ ಇವತ್ತು ನಾವು ಸೂಕ್ಷ್ಮ ನೀರಾವರಿ ಬಗ್ಗೆ ಹೆಚ್ಚು ಮಾತಾಡ್ತಾ ಇದೀವಿ. ಈ ಸೂಕ್ಷ್ಮ ನೀರಾವರಿ ಅಂದ್ರೆ ಏನು ಅಂತೀರಿ? ಈಗ ನೀರಾವರಿ ಪದ್ಧತಿ ಆಧುನಿಕ ಇದಕ್ಕಿಂತ ಮುಂಚೆ ಹಿಂದಿನ ಕಾಲದಿಂದಲೂ ಹರಪ್ಪ ಮಹೇಂದ್ರ ಕಾಲದಿಂದಲೂ ನೀರಾವರಿ ಪದ್ಧತಿ ಅಂದ್ರೆ ಅದು ಕೆರೆಗಳಲ್ಲಿ ನೀರಿರ್ತಾ ಇತ್ತು, ಕೆರೆ ಕಟ್ಟೆಗಳಲ್ಲಿ ಅಥವಾ ನದಿಗಳಲ್ಲಿ ನೀರಿರ್ತಾ ಇತ್ತು. ಈ ಇತ್ತೀಚೆಗೆ ನಮಗೆ ಕೆನಾಲ್ ಮುಖಾಂತರ ಕಾಲುವೆಗಳ ಮುಖಾಂತರ ನೀರಾವರಿ ಪದ್ಧತಿ ಮಾಡ್ತಾ ಇದ್ವಿ. ಬಟ್ ಇದರಲ್ಲಿ ಏನಾಗ್ತಾ ಇತ್ತು, ನಾವು ಬೆಳೆಗೆ ಎಷ್ಟು ನೀರು ಬೇಕು ಅನ್ನೋದಕ್ಕಿಂತ ನಮ್ಮಲ್ಲಿ ಎಷ್ಟು ನೀರಿದೆಯಲ್ಲ ಎಲ್ಲಾ ನೀರನ್ನು ಪ್ರತಿ ಬೆಳೆಗೆ ಹಾಯಿಸುವ ಪದ್ಧತಿ ಇತ್ತು. ಇದನ್ನು ಮನೆಗಂಡು ವಿಜ್ಞಾನಿಗಳು ಮತ್ತು ರೈತರು ಕೂಡ ಮನೆಗಂಡ್ರು, ಪ್ರತಿ ಬೆಳೆಗೂ ಯಾವಾಗ ಬೇಕಾದ್ರೂ ನೀರು ಬಿಡಬಹುದು ಅಥವಾ ಅವಶ್ಯಕತೆ ಇದ್ದಷ್ಟು ನೀರು ಬಿಡಬೇಕು ಅನ್ನೋದನ್ನ ಮನೆಗಂಡು ಅತಿ ಹೆಚ್ಚು ನೀರು ಬಳಕೆಯಿಂದಾಗಿ ಭೂಮಿ ಮೇಲೆ ತೊಂದರೆ ಆಗುತ್ತೆ, ಬೆಳೆಗಳ ಮೇಲೂ ಕೂಡ ತೊಂದರೆ ಆಗುತ್ತೆ. ಅದಕ್ಕೆ ಬೆಳೆಗೆ ಅವಶ್ಯಕತೆಗೆ ಅನುಗುಣವಾಗಿ ನೀರನ್ನು ಹಾಯಿಸುವ ಪದ್ಧತಿಯೇ ಸೂಕ್ಷ್ಮ ನೀರಾವರಿ ಪದ್ಧತಿ. ಅಂದ್ರೆ ಹೆಚ್ಚು ನೀರನ್ನು ಕೊಡೋದ್ರಿಂದ ಭೂಮಿ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಉಂಟಾಗುತ್ತೆ ಅಂತ? ಈಗಾಗಲೇ ಇಲ್ಲಿ ನಾವು ಕಾಲುವೆ ಮುಖಾಂತರ ನೀರು ಹರಿಸ್ತಾ ಇದೀವಿ. ಈ ಡ್ಯಾಮ್ ಪ್ರಾಜೆಕ್ಟ್ ಏರಿಯಾಗಳಲ್ಲಿ ನೀವು ನೋಡಿರಬಹುದು, ನಾವು ಪ್ರತಿ ಬಾರಿ ಒಂದೇ ಬೆಳೆಯನ್ನು ಬೆಳೆದು ನೀರನ್ನು ನಿಲ್ಲಿಸಿ ಅತಿ ಹೆಚ್ಚು ನೀರನ್ನು ಹಾಯಿಸೋದ್ರಿಂದ ಭೂಮಿ ಬಂಜರಾಗಿದೆ. ಅನೇಕ ಕಡೆ ಈಗ ರೈತರಿಗೆ ಅನುಕೂಲ ಅದನ್ನು ಅನುಭವಿಸಿದರೆ ಅತಿ ಹೆಚ್ಚು ನೀರು ಬಳಕೆಯಿಂದಾಗಿ ಭೂಮಿಯಲ್ಲಿರ್ತಕ್ಕಂಥ ಜೀವಕೋಶಗಳು ಹಾಳಾಗ್ತವೆ, ಆ ಮಣ್ಣಿನ ಪದರಗಳು ಕೂಡ ಹಾಳಾಗ್ತವೆ, ಮಣ್ಣಿನ ಟೆಕ್ಸ್ಚರ್ ಮತ್ತು ಸ್ಟ್ರಕ್ಚರ್ ಅಂತೀವಿ ಈ ಎಲ್ಲ ಕಣಗಳು ಮತ್ತು ಅದು ಭೌತಿಕ ಮತ್ತು ರಾಸಾಯನಿಕ ಮತ್ತು ಭೌಗೋಳಿಕ ಭೌತಿಕ ರಚನೆ ಮತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಜೈವಿಕ ಅಂಶಗಳು ಕೂಡ ಬದಲಾವಣೆ ಆಗ್ತವೆ ಅತಿ ಹೆಚ್ಚು ನೀರು ಬಿಡೋದ್ರಿಂದ. ಸೊ ಇಷ್ಟೆಲ್ಲ ದುಷ್ಪರಿಣಾಮಗಳು ಹೆಚ್ಚು ನೀರನ್ನು ಕೊಡೋದ್ರಿಂದ ಉಂಟಾಗ್ತವೆ ಅಂತ ಹೇಳಬಹುದು. ಈ ಒಂದು ದುಷ್ಪರಿಣಾಮವನ್ನು ತಪ್ಪಿಸೋದಕ್ಕೆ ಈ ಸೂಕ್ಷ್ಮ ನೀರಾವರಿ ಒಂದು ಪದ್ಧತಿಗಳು ಇವತ್ತು ಹೆಚ್ಚು ಹೆಚ್ಚು ಪ್ರಚಲಿತವಾಗ್ತಾ ಇದೆ. ಅಲ್ಲ, ಜೊತೆಗೆ ನಮಗೆ ನೀರಿನ ಲಭ್ಯತೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಹಿಂದೆ ನಮಗೆ ಪ್ರತಿ ಹೊಲದಲ್ಲಿ ಒಂದೊಂದು ಬಾವಿಗಳು ಇರ್ತಾ ಇದ್ವು, ಬಾವಿನಲ್ಲಿ ನೀರು ಇರ್ತಾ ಇತ್ತು, ಯಥೇಚ್ಛವಾಗಿ ಮಳೆಗಾಲ ಇತ್ತು, ಒಂದು ಮಳೆ ಬಂದ್ರೆ ಇಡೀ ಸುತ್ತ ಒಂದು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಮಳೆ ಬರ್ತಾ ಇತ್ತು. ಇತ್ತೀಚೆಗೆ ಪಕ್ಕದ ಹೊಲದಲ್ಲಿ ಮಳೆ ಬಂದಿರುತ್ತೆ, ಇನ್ನೊಂದು ಪಕ್ಕದ ಹೊಲದಲ್ಲಿ ಮಳೆ ಬಂದಿರೋದಿಲ್ಲ. ಇನ್ನ ಬಾವಿಗಳು ತುಂಬೋದು ಅದು ಕನಸಿನ ಮಾತಾಗ್ಬಿಟ್ಟಿದೆ. ಈಗಿದ್ದಾಗ ನಾವು ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಬೆಳೆಗಳನ್ನ ಬೆಳಿಬೇಕು, ಆಹಾರ ಉತ್ಪಾದನೆ ಮಾಡಲೇಬೇಕು. ಅವತ್ತು ಎಷ್ಟು ನಮ್ಮ ಭೂಮಿ ಇತ್ತು, ಇವತ್ತು ಅದಕ್ಕಿಂತ ಕಡಿಮೆ ಆಗ್ತಾ ಇದೆ ಭೂಮಿ. ಇರುವ ಕಡಿಮೆ ಆಗ್ತಿರುವ ಭೂಮಿಯಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಮಾಡಬೇಕಾಗಿರೋದು ನಮಗೆ ಅವಶ್ಯಕತೆ ಇದೆ. ಈ ಆಹಾರ ಉತ್ಪಾದನೆ ಮಾಡಬೇಕಂದಾಗ ನಾವು ಒಳ್ಳೆಯ ಹೆಚ್ಚು ಇಳುವರಿ ನೀಡುವಂತ ತಳಿ ಅಥವಾ ಹೈಬ್ರಿಡ್ಗಳನ್ನು ಉಪಯೋಗಿಸಬೇಕಾಗುತ್ತೆ. ಈ ಹೆಚ್ಚು ಇಳುವರಿ ನೀಡಿರತಕ್ಕಂತಹ ತಳಿಗಳು ನೀರು ಮತ್ತು ರಸಗೊಬ್ಬರದ ಆಧಾರದ ಮೇಲೆ ಬೆಳೀತವೆ. ನಾವು ಸರಿಯಾದ ಸಮಯದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ನೀರನ್ನು ಕೊಟ್ಟಾಗ ನೀವು ಅತಿ ಹೆಚ್ಚು ಆಹಾರ ಉತ್ಪಾದನೆ ಮಾಡುವುದಾಗಲಿ ಅಥವಾ ಅತಿ ಹೆಚ್ಚು ಬೆಳೆಯನ್ನು ನಾವು ಕಟಾವು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಇವತ್ತು ಕೃಷಿ ಕೂಡ ಲಾಭದಾಯಕವಾಗಬೇಕಾಗಿದೆ. ನೀವು ಲಾಭದಾಯಕ ಆಗದೇ ಇದ್ರೆ ಅವನು ಆಹಾರ ಉತ್ಪಾದನೆಗೆ ಹೋಗೋದಿಲ್ಲ. ಆಹಾರ ಉತ್ಪಾದನೆಗೆ ಹೋಗೋದಿಲ್ಲ ಅಂದ್ರೆ ನಮ್ಮ ದೇಶದ ಆಹಾರ ಉತ್ಪಾದನೆಯನ್ನು ನಾವೇ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಕೃಷಿ ಲಾಭದಾಯಕ ಆಗಬೇಕು ಅಂದ್ರೆ ನೀರು ಕೂಡ ಒಂದು ಉತ್ತಮ ಪಾತ್ರ ವಹಿಸುತ್ತೆ. ಅದನ್ನ ನಾವು ನೀರನ್ನ ಕಾಪಾಡ್ಕೋಬೇಕಾಗಿದೆ. ಕಾಪಾಡುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿ ನಮಗೆ ಅತಿ ಅವಶ್ಯಕವಾಗಿದೆ. ಅಂದ್ರೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳು ನೀರಿನ ವಿವೇಚನೆ ಒಂದು ಬಳಕೆಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಬಹುದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಮಹದೇಶ್ವರ್ರೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಥ್ಯಾಂಕ್ ಯು ಶೆಟ್ರೆ. ನೀವು ಕೇಳಿದೆ ಅಂದ್ರೆ ಸ್ವಲ್ಪ ನಾವು ಕೊಡ್ಲೇಬೇಕಲ್ಲ. ನೀವು ಪ್ರತಿ ಸಲ ನಮ್ ಫೋನ್ ಅಲ್ಲಿ ಬರ್ತೀರಿ, ಪ್ರತಿ ಕ್ವಶನ್ಸ್ ಕೇಳ್ತಾ ಇರ್ತೀರಿ, ಮತ್ತೆ ನೀವು ಕೇಳಿದ ತಕ್ಷಣ ನಾವು ಇರ್ಲಿ ಆಯ್ತು. ಹೌದು, ಉಪಯೋಗಿಸ್ಕೊಂಡು ನಾವು ವ್ಯವಸಾಯ ಮಾಡ್ತಿರ್ತಕ್ಕಂತ ಜನ ನಾವು. ಹೇಳಿ ಹೇಳಿ ಹೇಳಿ ಹೇಳಿ. ನಂದು ಏನ್ ಪರಿಸ್ಥಿತಿ ಆಗಿದೆ, ನಂದು ಕೊನೆ ಬಯಲು. ನಮ್ಗೆ ನೀರು ಸರಿಯಾಗಿ ಬರ್ತೇ ಇಲ್ಲ, ಯಾಕಂದ್ರೆ ನಾನು ಭೂ ಕಂದಾಯ ಕಟ್ತೀನಿ, ನೀರು ಕಂದಾಯ ಕಟ್ತೀನಿ, ನಾಲ್ಕು ಗಂಟೆ ಹತ್ತಿರ್ತೀನಿ, ಎಷ್ಟು ಎಲ್ಲಾ ವ್ಯವಸ್ಥೆ ಮಾಡುದು ನಂದು ನಿಮ್ಗೆ ನೀರು ಇಲ್ಲ, ನಾನೇನ್ ಮಾಡ್ಲಿಕ್ಕೆ? ಇಲ್ಲ, ಇದ್ ನೀವ್ ಕೇಳ್ತಾ ಇರೋದ್ ಪ್ರಶ್ನೆ ನೀರಾವರಿ ಇಲಾಖೆಗೆ ಬರುತ್ತೆ. ಅದನ್ನ ಸಂಬಂಧಪಟ್ಟವ್ರಿಗೆ ನಾವು ಹೌದು ಅದನ್ನ ನಾವು ನೀರಾವರಿ ಇಲಾಖೆಯವರ ಗಮನಕ್ಕೆ ತರ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀವಿ. ಯಾರು ಮಹದೇವ್ ಶೆಟ್ರು ಅವರ ನೀರಾವರಿ ಪೂರೈಕೆಯ ಸಮಸ್ಯೆಯನ್ನು ಹೇಳಿದ್ರು. ಇದು ಬೇರೆ ಇಲಾಖೆಗೆ ಒಂದು ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ, ನೀರಾವರಿ ಇಲಾಖೆ. ಮತ್ತೆ ಕೆಲವೊಂದು ಅಭಿವೃದ್ಧಿ ಅಚ್ಚುಕಟ್ಟು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಅವ್ರದ್ದು ನೀರಾವರಿ, ಕೆಳಗಿನ ನೀರು ಬರೋದಿಲ್ಲ ಅಂತಾರೆ ಅವರು. ಅದನ್ನ ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ, ಹೇಳಿ ಚಂದ್ರು. ಚಂದ್ರು, ಪ್ರಶ್ನೆ ಕೇಳಿ. ಕೃಷಿ ಹೊಂಡ ಇಲ್ಲ, ಹನಿ ನೀರಾವರಿ ಕೊಡ್ತಾ ಇದಾರೆ, ಸ್ಪ್ರಿಂಕ್ಲರ್ ಡ್ರಿಪ್, ಕೃಷಿ ಹೊಂಡ ಇಲ್ಲ. ಈಗ ಇಲ್ಲ, ನಾವು 2 ಎಕರೆವರೆಗೆ ಅಷ್ಟೇ ಕೊಡ್ತೀವಿ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ. 5 ಎಕರೆವರೆಗೆ ನೀವು ತಗೋಬಹುದು. ಚಂದ್ರು ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ದಿವಾಕರ್ ಅವರೇ, ಮುಖ್ಯವಾಗಿ ಈ ಸೂಕ್ಷ್ಮ ನೀರಾವರಿನಲ್ಲಿ ಯಾವ್ಯಾವ ವಿಧಗಳನ್ನ ನಾವು ಕಾಣಬಹುದು ಅಂತೀರಿ? ಸೂಕ್ಷ್ಮ ನೀರಾವರಿ. ಹಲೋ ಹಲೋ, ನಮ್ಮ ಒಂದು ಚರ್ಚೆಯನ್ನ ಈ ಕರೆಯನ್ನ ಸ್ವೀಕರಿಸಿದ ನಂತರ ಮುಂದುವರಿಸೋಣ. ಹಲೋ, ತಮ್ಮ ಹೆಸರು? ದೂರವಾಣಿ ಕರೆಯಲ್ಲಿ ಅಡಚಣೆ ಉಂಟಾಗಿದೆ. ಈಗ ಮುಖ್ಯವಾಗಿ ಹಲೋ, ತಮ್ಮ ಹೆಸರು? ಹೇಳಿ ಹೇಳಿ ಹೇಳಿ. ಇಲ್ಲ, ಇದು ಬೆಳೆಗೆ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ತರ ಇರುತ್ತೆ. ನಿಮಗೆ ಇದನ್ನ ಸ್ಥಳೀಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಅಲ್ಲಿ ವಿಜ್ಞಾನಿಗಳು ಇರ್ತಾರೆ, ತಾವು ಅಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿರುತ್ತೆ. ಆಮೇಲೆ ಕೃಷಿ ಇಲಾಖೆ ಮುಖಾಂತರ ನಾವು ತರಬೇತಿಗಳನ್ನ ಮಾಡ್ತಾ ಇರ್ತೀವಿ. ಆ ತರಬೇತಿಗಳಲ್ಲಿ ಭಾಗವಹಿಸಿ ತಾವು ಯಾವ್ದು ಬೆಳೆ ಬೆಳಿತೀರಿ ಅಂದ್ರೆ ತಮ್ಮ ಮಾಹಿತಿ ಕೊಡ್ತಾರೆ. ಈಗ ಉದಾಹರಣೆಗೆ ಅದೇ ನೀವು ಅಲ್ಲಿ ಈಗ ಗೋವಿನ ಜೋಳಕ್ಕೆ 5-6 ನೀರಾವರಿಗಳು ಸಾಕು. 5-6 ಬಾರಿ ನೀರನ್ನ ಸರಿಯಾದ ಸಮಯದಲ್ಲಿ ಬಿಡಬೇಕು. ಯಾವ ಸಮಯದಲ್ಲಿ ಅಂತೇಳಿ ನಿಮಗೆ ಅಲ್ಲಿನ ವಿಜ್ಞಾನಿಗಳು ನಿಮ್ಮ ಭಾಗದ ಭೌಗೋಳಿಕ ಪರಿಸ್ಥಿತಿಯನ್ನು ನೋಡಿ ಅವ್ರು ನಿಮಗೆ ಸಲಹೆ ಕೊಡ್ತಾರೆ. ಈಗ ಇವರ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾವು ತಿಳ್ಕೋಬಹುದು. ಈಗ ದಿವಾಕರ್ ಅವರೇ, ಈ ಸೂಕ್ಷ್ಮ ನೀರಾವರಿನಲ್ಲಿ ಯಾವ ವಿಧಗಳಿದಾವೆ ಅಂತೀರಿ? ಸೂಕ್ಷ್ಮ ನೀರಾವರಿಯಲ್ಲಿ 2 ವಿಧಗಳನ್ನ ಈಗ ಸದ್ಯ ನಮ್ಮ ರೈತರು ಅಳವಡಿಸಿಕೊಂಡಿದ್ದಾರೆ. ಒಂದು ಸ್ಪ್ರಿಂಕ್ಲರ್, ಇನ್ನೊಂದು ಹನಿ ನೀರಾವರಿ. ಸ್ಪ್ರಿಂಕ್ಲರ್ ಏನಾಗುತ್ತೆ, ನಿಮಗೆ ಮಳೆ ಮಾದರಿನಲ್ಲಿ ಬೆಳೆಯ ಮೇಲೆ ನೀರನ್ನು ಸ್ಪ್ರಿಂಕ್ಲರ್ ಇದು ಮಾಡುತ್ತೆ, ಚಿಮುಕಿಸುತ್ತೆ. ತುಂತುರು ಡ್ರಿಪ್ ಅಲ್ಲಿ, ತುಂತುರು ಮಳೆ ತರ ತೋರಿಸುತ್ತೆ. ಡ್ರಿಪ್ ಅಲ್ಲಿ ಏನಾಗುತ್ತೆ, ಡ್ರಿಪ್ ಅಂದ್ರೆ ಹನಿ ನೀರಾವರಿ. ಹನಿನೂ ತನ್ನ ಎಲ್ಲ ಬೆಳೆಗಳ ಬೇರುಗಳಿಗೆ ಯಥೇಚ್ಛವಾಗಿ ಹನಿ ನೀರಾವರಿಯನ್ನ ಈ ವಾರ್ಷಿಕ ಬೆಳೆಗಳಲ್ಲಿ ಉಪಯೋಗಿಸ್ತಾರೆ. ಮತ್ತೆ ಕೃಷಿ ಬೆಳೆಗಳಲ್ಲಿ ಕೆಲವೇ ಬೆಳೆಗಳಿಗೆ ಇದು ಹತ್ತಿ ಮತ್ತೆ ಕಬ್ಬು ಇಂಥ ಬೆಳೆಗಳಿಗೆ ರೈತರು ಈಗ ಉಪಯೋಗಿಸ್ಕೊಳ್ತಾರೆ ಹನಿ ನೀರಾವರಿನ. ಇನ್ನು ಎಲ್ಲ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಹನಿ ನೀರಾವರಿನ ಯಥೇಚ್ಛವಾಗಿ ರೈತರು ಅದನ್ನ ಬಳಸ್ಕೊಳ್ತಾರೆ. ಕೃಷಿ ಬೆಳೆಗಳಲ್ಲಿ ಸ್ಪ್ರಿಂಕ್ಲರ್ ಅನ್ನ ಜಾಸ್ತಿ ಬಳಸ್ತಾರೆ. ಶೇಂಗಾ ಆಗ್ಲಿ, ಮೆಕ್ಕೆಜೋಳ, ರಾಗಿ, ಯಾವಾಗ ಮಳೆಯ ಕೊರತೆ ಆಗುತ್ತೆ ಆ ಸಮಯದಲ್ಲಿ ಇದು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತೀವಿ. ಆ ಬೆಳೆಗಳನ್ನ ಆ ಬಂದಿರತಕ್ಕಂತ ಬರ ಪರಿಸ್ಥಿತಿಯಲ್ಲಿ ಕಾಪಾಡಿಕೊಳ್ಳೋದಿದೆ. ಆ ಸಮಯದಲ್ಲಿ ಕೆಲವು ಕ್ರಿಟಿಕಲ್ ಪೀರಿಯಡ್ ಆಫ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಸಂದಿಗ್ಧ ಹಂತಗಳಿರುತ್ತೆ ಬೆಳೆ ಪ್ರತಿ ಬೆಳೆಗೂ. ಆ ಸಂದಿಗ್ಧ ಹಂತಗಳಲ್ಲಿ ಮಾತ್ರ ನಾವು ಸಂರಕ್ಷಣೆಯ ನೀರಾವರಿಯನ್ನು ಕೊಡೋದ್ರಿಂದ ಬೆಳೆಗಳನ್ನ ಸಂರಕ್ಷಿಸುವ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಅನಾವಶ್ಯಕವಾಗಿ ನೀರಾವರಿ ಮಾಡೋದಕ್ಕಿಂತ ಸಂದಿಗ್ಧ ಹಂತಗಳಲ್ಲಿ ನಾವು ನೀರಾವರಿಯನ್ನು ಕೊಡಲಿಕ್ಕೆ ಸ್ಪ್ರಿಂಕ್ಲರ್ ಉಪಯೋಗಿಸ್ತೀವಿ. ಅಂದ್ರೆ ಕಡಿಮೆ ನೀರಿನಿಂದ ಹೆಚ್ಚು ಪ್ರದೇಶಕ್ಕೆ ನೀರನ್ನು ಒದಗಿಸಬಹುದು. ನಿಮಗೆ ಒಂದು ಬೋರ್ವೆಲ್ ಇದೆ, 5 ಇಂಚಿ ನೀರಿದೆ ಅನ್ಕೊಂಡ್ರೆ ಒಂದೇ ಎಕರೆಯಲ್ಲಿ ನೀವು ಭತ್ತ ಬೆಳೆದು ಮೊಣಕಾಲ್ ಮಠ ನೀರು ನಿಲ್ಲಿಸಿ ಪೂರಾ ಬರೀ ಭತ್ತ ಬೆಳೆಯೋದಕ್ಕಿಂತ 5 ಇಂಚು ನೀರಲ್ಲಿ 5 ಎಕರೆ ನೀರನ್ನು ನೀವು 5 ಎಕರೆ ನೀರಾವರಿ ಬೆಳೆಯನ್ನು ತಗೋಬಹುದು. ಬೇರೆ ಬೇರೆ ಬೆಳೆಗಳು ಅವಶ್ಯಕತೆಗಳಿಗಾಗಿ ಡ್ರಿಪ್ ಅಥವಾ ಹನಿ ನೀರಾವರಿ ಅಥವಾ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಬೆಳೆಸಿದಾಗ 5 ಇಂಚು ಇರತಕ್ಕಂತ ಬೋರ್ವೆಲ್ನಲ್ಲಿ 5 ಎಕರೆ ಕೂಡ ನಾವು ಮೇಂಟೈನ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಹೆಚ್ಚು ಪ್ರದೇಶವನ್ನ ಆವರಿಸಬಹುದು. ಕಡಿಮೆ ಲಭ್ಯತೆಯ ಇದ್ದಾಗಲೂ ಕೂಡ ಹೆಚ್ಚಿನ ಪ್ರದೇಶವನ್ನು ಆವರಿಸಲಿಕ್ಕೆ ಅವಕಾಶ ಇದೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಗವಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ತಮ್ಮ ಮೈಸೂರು ಜಿಲ್ಲೆ ನಂದಿಗುಡ ತಾಲೂಕು ನಗರ ಗ್ರಾಮ ಶಿವಣ್ಣ ಸರ್. ಶಿವಣ್ಣ ಅವರೇ, ಪ್ರಶ್ನೆ ಕೇಳಿ. ಕೇಳ್ತೀನಿ ಸರ್. ದೇವಕಾ ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಸರ್, ನಮ್ದು ಸಾಮರ್ಥ್ಯ ಮತ್ತೆ ಕಲ್ಯಾಣಿದೆ ಸರ್. ಅದಕ್ಕೆ ಹನಿ ನೀರಾವರಿ ತುಂತುರು ಯಾವ್ದು ಉತ್ತಮ ಸರ್? ಯಾವ್ದಕ್ಕೆ? ಕಲ್ಯಾಣಿ ಸಾಮರ್ಥ್ಯ ಸರ್. ಕಲ್ಲಂಗಡಿ ಸೌತೆ ಹನಿ ನೀರಾವರಿ, ಬಟ್ ಅದು ನಿಮಗೆ 4 ತಿಂಗಳ ಮೇಲೆ ಬೆಳೆ ಕಟಾವ್ ಮಾಡ್ತೀರಿ ಅದನ್ನ. ಹಾ ಸರ್. ಅದಾದ್ಮೇಲೆ ಅದನ್ನ ಮೇಂಟೆನೆನ್ಸ್ ಮಾಡ್ಬೇಕಲ್ಲ ನೀವು ಹನಿ ನೀರಾವರಿ ಮಾಡಿದ್ದನ್ನ. ತುಂತುರು ನೀರಾವರಿ ಯಾವ್ದು ಉತ್ತಮ ಕೇಳ್ತೀನಿ. ಅಲ್ಲ, ಹಂಗಾಗೋದಿಲ್ಲ. ನಿಮ್ಮಲ್ಲಿ ಯಾವ ಲಭ್ಯತೆ, ನಿಮ್ಮಲ್ಲಿ ನೀರಿನ ಲಭ್ಯತೆ ಎಷ್ಟಿದೆ, ಮತ್ತೆ ಆಮೇಲೆ ಪ್ರತಿ ಈ ಕಲ್ಲಂಗಡಿ ಮತ್ತು ಸೌತೆ ಹಾಕಿದ್ಮೇಲೆ ನೆಕ್ಸ್ಟ್ ಯಾವ ಬೆಳೆ ಹಾಕ್ತಿರಿ? ಆಮೇಲೆ ಹೊಲ ಹೊಡಿಬೇಕಾಗತ್ತಲ್ಲ, ನೀವು ಹೊಲ ಹೊಡಿಬೇಕಾದ್ರೆ ಅದನ್ನ ಮತ್ತೆ ಎಲ್ಲ ಸುತ್ತಿಡಬೇಕಾಗತ್ತೆ. ನಿಮ್ಮಲ್ಲಿ ಈ ಸ್ಪ್ರಿಂಕ್ಲರ್, ನಿಮಗೆ ಹೂವು ಇಲ್ದಕ್ಕಂತ ಹೂವಿನ ಹಂತದಲ್ಲಿ ನೀವು ಯಾವ್ದು ನೀರಾವರಿ ಮಾಡದೇ ಇದ್ರೆ ಸ್ಪ್ರಿಂಕ್ಲರ್ ಉಪಯೋಗಿಸಬಹುದು. ಈ ಯಾವಾಗ ಹೂವು ಪರಾಗಸ್ಪರ್ಶ ಮಾಡೋ ಸಮಯದಲ್ಲಿ ಸ್ಪ್ರಿಂಕ್ಲರ್ ಅನ್ನು ಉಪಯೋಗಿಸಿದ್ರೆ ಪರಾಗಸ್ಪರ್ಶ ಆಗೋದಿಲ್ಲ. ಗಂಡು ಮತ್ತು ಹೆಣ್ಣುವನ್ನ ನೀವು ಪರಾಗಸ್ಪರ್ಶ ಆಗ್ಲೇಬೇಕಲ್ಲ ಹಣ್ಣಾಗ್ಲಿಕ್ಕೆ. ಅಂತ ಸಮಯದಲ್ಲಿ ನೀವೇನಾದ್ರು ಸ್ಪ್ರಿಂಕ್ಲರ್ ಉಪಯೋಗಿಸಿದ್ರೆ ಅಲ್ಲಿ ಪರಾಗಸ್ಪರ್ಶಕ್ಕೆ ಅಡಚಣೆ ಆಗುತ್ತೆ. ಸಮಯ ನೋಡಿ ಬೆಳೆ ನೋಡಿ, ನಿಮ್ಮ ನೀರಿನ ಲಭ್ಯತೆ ನೋಡಿ, ಸ್ಥಳೀಯ ನಿಮಗೆ ವಿಜ್ಞಾನಿಗಳು ಅಥವಾ ಯಾವುದೇ ಕೆವಿ ಅಥವಾ ಕೃಷಿ ಇಲಾಖೆ ಕೇಳಿದ್ರೆ ನಿಮಗೆ ಸಲಹೆ ಕೊಡ್ತಾರೆ. ಓಕೆ, ಒಳ್ಳೆಯದು ಶಿವಣ್ಣ ಅವರೇ, ನಮಸ್ಕಾರ. ಈಗ ಮುಖ್ಯವಾಗಿ ನಾವು ಈ ಹನಿ ನೀರಾವರಿಗೆ ಬಂದ್ರೆ ಇದರಲ್ಲಿ ಇವತ್ತು ಕೃಷಿ ಬೆಳೆಗಳನ್ನ ಎಷ್ಟು ಮಟ್ಟಿಗೆ ಬೆಳಕಬಹುದು ಅಂತೀರಿ? ಹನಿ ನೀರಾವರಿಗೆಲ್ಲ ಈಗ ಹೆಚ್ಚಾಗಿ ಕಬ್ಬಿಗೆ ಹನಿ ನೀರಾವರಿಗೆ ರೈತರು, ಯಾಕೆಂದ್ರೆ ನೀರಿನ ಲಭ್ಯತೆ ಕಡಿಮೆ ಆಗಿರೋದ್ರಿಂದ ಬೋರ್ವೆಲ್ ಅಲ್ಲಿ ಯಾರು ಮಾಡ್ತಾರೆ ಎಲ್ಲರೂ ಮೋರ್ ದನ್ 90% ಜನ ಈಗ ಆಲ್ರೆಡಿ ಹನಿ ನೀರಾವರಿ ಬದಲಾವಣೆ ಆಗಿದ್ದಾರೆ. ಕೆಲವು ಕಡೆ ಹತ್ತಿ ಬೆಳೆಗೆ ಉಪಯೋಗಿಸ್ತಾರೆ, ಕೆಲವು ಕಡೆ ತೊಗರಿಗೆ ಹನಿ ನೀರಾವರಿ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವು ಕಡೆ ಮುಸುಕಿನ ಜೋಳಕ್ಕೂ ಕೂಡ ಹನಿ ನೀರಾವರಿ ಮಾಡ್ಕೊಂಡಿದ್ದಾರೆ. ಬಟ್ ಏನಾಗುತ್ತೆ, ಹನಿ ನೀರಾವರಿ ಮಾಡಿದಾಗ ನೆಕ್ಸ್ಟ್ ಬೆಳೆ ಕಟಾವ್ ಆದ್ಮೇಲೆ ಯಾವ ಬೆಳೆ ಬೆಳಿತೀವಿ ಅನ್ನೋದು ಇಂಪಾರ್ಟೆಂಟ್. ನೀವೇನು ಬೆಳೆಯದೇ ಇದ್ರೆ ಹಾಳಾಗುತ್ತೆ ಪೈಪು. ಬೆಳೆಯೋದಾದ್ರೆ ಯಾವ ತರಕ್ಕೆ ನೀವು ಸ್ಪೇಸಿಂಗ್ ಅನ್ನ ಅಂದ್ರೆ ಅಂತರವನ್ನ ಇದು ಮಾಡ್ಕೊಳ್ತೀರಿ ಅಂತ. ಅದಕ್ಕೆ ಇವರು ಆ ಯಾವ ಬೆಳೆ ಯಾವ ಭೌಗೋಳಿಕ ಪ್ರದೇಶ ನೋಡ್ಕೊಂಡು ಸ್ಥಳೀಯವಾಗಿ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯಿಂದ ಸಲಹೆ ಪಡೆದು, ಕೆವಿಕೆ ರೈತರಿಂದ, ಕೃಷಿ ವಿಜ್ಞಾನ ಕೇಂದ್ರ ರೈತರಿಂದ ಸಲಹೆ ಪಡೆದು ಅವ್ರು ಮಾಡಬಹುದು. ಮೊದಲೇ ಒಂದು ಅದಕ್ಕಾಗಿ ಯೋಜನೆಯನ್ನು ತಯಾರಿಸಿಕೊಂಡಿರ್ಬೇಕು, ಈ ಬೆಳೆ ಆದ್ಮೇಲೆ ಇನ್ನೇ ಅವ್ರು ಬೆಳಿಬಹುದು. ಹೌದು, ಇಲ್ಲ ಯಾಕಂದ್ರೆ ಸ್ಪ್ರಿಂಕ್ಲರ್ ಆದ್ರೆ ಏನಾಗುತ್ತೆ, ನೀವು ಇವತ್ತು ನೀರು ಬಿಟ್ಟು ಮತ್ತೆ ಮಳೆ ತಂದು ಪೈಪ್ ಇಟ್ಕೋಬಹುದು. ಡ್ರಿಪ್ ಹನಿ ನೀರಾವರಿ ಏನಾಗುತ್ತೆ, ನೀವು ಅಲ್ಲೇ ನೀವು ಪೈಪ್ ಹಾಕ್ಸ್ಬೇಕು, ಲ್ಯಾಟ್ರಲ್ಸ್ ಇರುತ್ತೆ ಪೈಪ್ಸ್, ಅಲ್ಲಿ ಇಡಬೇಕಾಗತ್ತೆ. ಅದನ್ನ ಕಳತನದಿಂದ ಕಾಪಾಡ್ಕೋಬೇಕು, ಇಲಿ ಯಜ್ಞ ತಿನ್ನೋದ್ರಿಂದ ಕಾಪಾಡ್ಕೋಬೇಕು. ನೀವು ಕಂಟಿನ್ಯೂಸ್ ಕ್ರಾಪ್ ಆಗ್ತಾ ಇದ್ರೆ ಯಾವ್ದು ಅವತಾರ ಬರೋದಿಲ್ಲ. ಇಲ್ಲದೆ ಇದ್ರೆ ಅದನ್ನ ಮೇಂಟೆನೆನ್ಸ್ ಏನಿದೆ ಅಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನ ನೋಡ್ಕೊಂಡು ಅವ್ರು ಪರಿಶೀಲನೆ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಈಗ ಮತ್ತೊಂದು ದೂರವಾಣಿ ಕರೆ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಹಲೋ, ಹೇಳಿ ಹೇಳಿ. ಸರ್, ದುರ್ಗಣ್ಣ ಅಂತ ಹೇಳಿ ಸರ್. ಎಲ್ಲಿಂದ ಮಾತಾಡ್ತಾ ಇದಾರೆ ದುರ್ಗಣ್ಣ ಅವರು? ದೇವೂರು ತಾಲೂಕು ಸರ್. ಪ್ರಶ್ನೆ ಕೇಳಿ. ಹಲೋ, ಹೇಳಿ ಹೇಳಿ ದುರ್ಗಣ್ಣ. ಕೇಳಿ ದುರ್ಗಣ್ಣ ಅವರು, ಪ್ರಶ್ನೆ ಕೇಳಿ. ಅದೇ ಸರ್, ಈಗ ನೀವು ತುಂತುರು ನೀರಾವರಿಗೆ ಅರ್ಜಿ ವರ್ಷ ಪೂರ್ತಿ ಅರ್ಜಿ ಕೊಡಬಹುದ ಏನ್ ಸರ್? ಅದಕ್ಕೇನು ಲಿಮಿಟ್ ಇರ್ತದೆ? ಇಲ್ಲ, ಯಾವುದೇ ಒಂದು ಯೋಜನೆಗಳಲ್ಲಿ ಒಂದು ಕ್ರಿಯಾ ಯೋಜನೆ ಇರುತ್ತೆ, ಕ್ರಿಯಾ ಯೋಜನೆ ತಕ್ಕಂತೆ ಆ ಜಿಲ್ಲೆ ಮತ್ತು ಆ ತಾಲೂಕುಗಳಿಗೆ ಅನುದಾನ ಬಿಡುಗಡೆ ಆಗುತ್ತೆ. ಆ ಅನುದಾನದ ಬಿಡುಗಡೆಯ ಲಭ್ಯತೆಯನ್ನು ನೋಡ್ಕೊಂಡು, ಕ್ರಿಯಾ ಯೋಜನೆ ಲಭ್ಯತೆಯನ್ನು ನೋಡ್ಕೊಂಡು ಯಾರು ಕೊಟ್ಟಿರ್ತಾರ ಅರ್ಜಿನ, ಅದ್ರ ಮೇಲೆ ಸೀನಿಯರಿಟಿ ಮೇಲೆ ನಮ್ದು ಒಂದು ಸಾಫ್ಟ್ವೇರ್ ಇದೆ, ಕೆ ಕಿಸಾನ್ ಸಾಫ್ಟ್ವೇರ್ ಅಂತ. ಕೆ ಕಿಸಾನ್ ಸಾಫ್ಟ್ವೇರ್ ಅಲ್ಲಿ ನಿಮ್ಮ ಅರ್ಜಿ ಕೊಟ್ಟ ತಕ್ಷಣ ಅವರು ನೋಂದಣಿ ಮಾಡ್ಕೊಳ್ತಾರೆ. ಅದರ ಮೇಲೆ ಸೀನಿಯರಿಟಿ ನಿಮಗೆ ಮೇಲೆ, ನಿಮ್ಮ ಸೀನಿಯರಿಟಿ ನೀವು ಮೊದಲಿಗೆ ಕೊಟ್ಟಿದ್ರೆ ನಿಮಗೆ ಅದನ್ನ ಕೊಡ್ತಾರೆ, ನಂತರ ಕೊಟ್ಟರೆ ಅದು ಮೇಲಿನವರು ಮುಗಿದ ತಕ್ಷಣ ನಿಮಗೆ ಕೊಡ್ತಾರೆ. ಒಂದ್ ಎಕರೆ ಇದ್ದವರಿಗೆ ಕೊಡ್ತಾರಲ್ಲ ಸರ್? ನಿಮಗೆ ಅಲ್ಲಿ ನಿಮ್ಮ ಪಾಣಿ ಪ್ರಕಾರ ನಮ್ಮಲ್ಲಿ ಫ್ರೂಟ್ಸ್ ಅಂತ ಒಂದು ಇದಿದೆ, ಇನ್ನೊಂದು ಸಾಫ್ಟ್ವೇರ್ ಇದೆ, ಅದರಲ್ಲಿ ನಿಮ್ಮ ಎಲ್ಲಾ ಹೊಲಗಳ ವಿವರಗಳು ಅದರಲ್ಲಿ ನಮೂದಾಗಿರುತ್ತೆ. ನೀವು ಹೋಗಿ ನಿಮ್ಮ ಸ್ಥಳೀಯ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಮ್ಮ ಫ್ರೂಟ್ಸ್ ಐ ಡಿ ನಂಬರ್ ಕೊಟ್ರೆ, ಆಧಾರ್ ಕಾರ್ಡ್ ಕೊಟ್ಟರು ಕೂಡ ಅವ್ರು ಹೇಳ್ತಾರೆ ನಿಮ್ದು ರಿಜಿಸ್ಟರ್ ಆಗಿದೆ, ನಿಮ್ಗೆ ಇಷ್ಟು ಹೊಲ ಇದೆ, ಏನು ಬೇಕು, ಯಾವ ಕಂಪ್ನಿದು ಬೇಕು ಅಂತ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಲ್ಲ ಕಂಪ್ನಿದು ಎಂಪ್ಯಾನಲ್ ಮಾಡಿರ್ತೀವಿ, ನೀವು ಯಾವ ಕಂಪ್ನಿದು ಬೇಕಾದರೂ ರೈತರು ಆಯ್ಕೆ ಮಾಡಲಿಕ್ಕೆ ಅರ್ಹರಿರ್ತಾರೆ. ಯಾವುದೇ ಯಾರ ಅಧಿಕಾರಿ ಇದೇ ಕಂಪ್ನಿ ತಗೊಳ್ಳಿ ಅಂತ ಯಾರಿಗೂ ಹೇಳೋದಿಲ್ಲ. ಮತ್ತೆ ರೈತರು ಏನು ಸೆಲೆಕ್ಟ್ ಮಾಡ್ತಿರೋ, ನೀವು ಯಾವ್ದು ಆಯ್ಕೆ ಮಾಡ್ತಿರೋ ಅದೇ ಕಂಪನಿಯ ಮೆಟೀರಿಯಲ್ಸ್ ಅನ್ನ, ಉಪಕರಣಗಳನ್ನ ಅಥವಾ ಸಾಮಗ್ರಿಗಳನ್ನ ನಿಮಗೆ ಕೊಡ್ತೀವಿ. ಅವಾಗ ನೀವು ಇಷ್ಟು ಹಣವನ್ನ ನಿಮ್ಮ ಖಾತೆಯಿಂದ ಸಂಬಂಧಪಟ್ಟ ಉತ್ಪಾದಕರ ಖಾತೆಗೆ ವರ್ಗಾಯಿಸಲು ನಾವು ತಿಳಿಸೋರು. ನೀವು ನಿಮ್ಮ ಬ್ಯಾಂಕ್ ಖಾತೆಯಿಂದ ಅವ್ರ ಖಾತೆಗೆ ನಿಮ್ಮ ರೈತರ ವಂತಿಕೆಯನ್ನು ಕೊಟ್ಟ ನಂತರ ಇವರು ನಿಮಗೆ ಒಂದು ಸರಬರಾಜು ಆದೇಶ ಕೊಟ್ಟು, ಅವರು ಕಂಪ್ನಿಯವರು ನಿಮಗೆ ಸರಬರಾಜು ಮಾಡಿದ ನಂತರ ಫೋಟೋ ತಗೊಂಡ ಮೇಲೆ ನಾವು ನಮ್ಮ ಸ್ಥಳೀಯ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿ ಸರ್ಕಾರದ ವಂತಿಕೆಯನ್ನ ಆ ಕಂಪ್ನಿಯವರಿಗೆ ಕೊಡ್ತಾರೆ. ಎಲ್ಲ ಕೂಡ ಪಾರದರ್ಶಕತವಾಗಿದೆ, ಎಲ್ಲೂ ಕೂಡ ನಗದು ವ್ಯವಹಾರ ಇರೋದಿಲ್ಲ, ಎಲ್ಲೂ ನಗದು ವ್ಯವಹಾರ ಇರೋದಿಲ್ಲ, ಯಾರಿಗೂ ಇಲ್ಲಿ ನಿಮಗೆ ಮೋಸ ಆಗೋ ಅವಶ್ಯಕತೆ ಇಲ್ಲ. ಈ ಒಂದು ಕೆ ಕಿಸಾನ್ ತಂತ್ರಾಂಶ ಮತ್ತು ಕೆ ಕಿಸಾನ್ ಮೊಬೈಲ್ ಆಪ್ ದೇಶದಲ್ಲಿಯೇ ಮಾದರಿಯಾಗಿ ನಾವು ಉಪಯೋಗಿಸ್ತಾ ಇದೀವಿ. ಪ್ರತಿಯೊಂದು ಕಡೆ ಪಾರದರ್ಶಕತೆಯಾಗಿ ನಿಮಗೆ ನೋಡಬಹುದು, ಯಾರ್ದು ಕೂಡ ಒತ್ತಡ ಇಲ್ಲ. ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿ, ನಿಮ್ಮ ಆಯ್ಕೆ ಮತ್ತು ನೀವು ಬರ್ತಕ್ಕಂತ ಹಣ ಪೂರ ಸಂಪೂರ್ಣ RTGS ಮುಖಾಂತರನೇ ಆಗುತ್ತೆ. ಇದರಲ್ಲಿ ಯಾರ ಮಧ್ಯವರ್ತಿಗಳು ಅಥವಾ ಯಾವುದೇ ಮೋಸಕ್ಕೆ ಅವಕಾಶ ಇಲ್ಲ. ದುರ್ಗಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಈ ಸೂಕ್ಷ್ಮ ನೀರಾವರಿಯನ್ನ ಪ್ರೋತ್ಸಾಹಿಸೋದಕ್ಕೆ ಕೃಷಿ ಇಲಾಖೆ ಯಾವ ರೀತಿಯ ಸೌಲಭ್ಯಗಳನ್ನ ರೈತ ಬಾಂಧವರಿಗೆ ನೀಡ್ತಾ ಇದೆ ಅಂತೀರಿ? ಈ ಸೂಕ್ಷ್ಮ ನೀರಾವರಿ ಯೋಜನೆಯನ್ನ ನಾವು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ನಾವು ಇದನ್ನ ಅನುಷ್ಠಾನಗೊಳಿಸ್ತಾ ಇದೀವಿ. ಇದು ಕೇಂದ್ರ ಪುರಸ್ಕೃತ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಇವರು ಕೇಂದ್ರದಿಂದ ನಮಗೆ ಸಬ್ಸಿಡಿ ಏನಿರುತ್ತೆ ಸಹಾಯಧನ ಅಂದ್ರೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55% ಸಹಾಯಧನ ಇರುತ್ತೆ. 55 ಇತರ ರೈತರಿಗೆ 2 ಹೆಕ್ಟರ್ ರಿಂದ 5 ಹೆಕ್ಟರ್ಗೆ 45% ಇರುತ್ತೆ. ಅದಕ್ಕೆ ಜೊತೆಯಾಗಿ ನಮ್ಮ ರಾಜ್ಯ ಸರ್ಕಾರ ಟಾಪ್ ಅಪ್ ಅಂತ ಕೊಡುತ್ತೆ, ಅಡಿಷನಲ್ ಹೆಚ್ಚುವರಿ ಸಹಾಯಧನ ಅಂದ್ರೆ ಎಸ್ ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಏನು 55% ಕೊಡುತ್ತೆ, ಅದಕ್ಕೆ 35% ಆಡ್ ಮಾಡಿ ಟೋಟಲ್ 90% ಸಹಾಯಧನ ಸಣ್ಣ ಅತಿ ಸಣ್ಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2 ಹೆಕ್ಟರ್ವರೆಗೆ 90% ಸಹಾಯಧನ ಕೊಡುತ್ತೆ. ಉಳಿದ ರೈತರಿಗೆ 45% ಸಹಾಯಧನ ಇರುತ್ತೆ. ಅತಿ ದೊಡ್ಡ ರೈತರಿಗೆ ಸಹಾಯಧನ ಇರೋದಿಲ್ಲ. ಅತಿ ದೊಡ್ಡ ರೈತರು ಅಂದ್ರೆ 5 ಹೆಕ್ಟರ್ಗಿಂತ ಜಾಸ್ತಿ ಇರುವಂತವ್ರು, 12.5 ಎಕರೆ. ಇನ್ನ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಯಾವ ಕ್ರಮ ಅನುಸರಿಸಬೇಕು ಅಂತಾರೆ ಈ ಯೋಜನೆ ಲಾಭ ಪಡಿಬೇಕು ಅಂದ್ರೆ? ಇಲ್ಲ, ಈಗ ಮೊದಲಿಗೆ ಏನಾಗ್ತಿತ್ತು, ಯಾವುದೇ ಒಂದು ಸರ್ಕಾರದ ಸಹಾಯಧನ ತಗೋಬೇಕು ಅಂದ್ರೆ ತುಂಬಾ ಕಷ್ಟ. ಅವೆಲ್ಲ ನಾವು ಇವನ್ನೆಲ್ಲ ಒಯ್ಬೇಕು, ಅವ್ರಿಗೆ ರೆಕಾರ್ಡ್ಸ್ ಒಯ್ಬೇಕು, ಆ ದಾಖಲೆ ಈ ದಾಖಲೆ, ಪಾಣಿ ತಗೊಳೋದೇ ದೊಡ್ಡ ಕಷ್ಟ, ಅವರೆಲ್ಲ ಸುತ್ತರಿಬೇಕು. ಈಗ ನಾವು ಸುಮಾರು 68 ಲಕ್ಷ ರೈತರ ಒಂದು ಡಾಟಾ ಬೇಸ್ ನಮ್ಮ ಹತ್ರ ಇದೆ, ಅದು ಫ್ರೂಟ್ಸ್ ಐಡಿ ಅಂತೀವಿ. ಯಾರ್ಯಾರಿಗೆ ನಾವು ಪ್ರಧಾನಮಂತ್ರಿ ಸಮ್ಮಾನ ಯೋಜನೆಯಲ್ಲಿ 6,000 ಮತ್ತು ಸಿಎಂ ಸಮ್ಮಾನ ಅಲ್ಲಿ 4,000 ಆಗ್ತಾ ಇದೀವಿ, ಅವರೆಲ್ಲರೂ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಅವರಿಗೆ ಒಂದು 13 ಸಂಖ್ಯೆಯ ಒಂದು ಇದನ್ನ ಕೊಟ್ಟಿದೀವಿ, ನಂಬರ್ ಅನ್ನ. ಇವರು ಆ ಸಂಖ್ಯೆನಾದ್ರೂ ಕೊಡಬಹುದು, ಅಥವಾ ಅವರು ಆಧಾರ್ ಕಾರ್ಡ್ ಕೊಟ್ರೆ ನಮ್ಮ ಸ್ಥಳೀಯ ರೈತ ಸಂಪರ್ಕ ಕೇಂದ್ರದಲ್ಲಿ ಅವ್ರದ್ದು ರಿಜಿಸ್ಟರ್ ಆಗಿರುತ್ತೆ, ಅವ್ರದ್ದು ಎಲ್ಲ ರೆಕಾರ್ಡ್ಸ್ ಇರುತ್ತೆ. ಮತ್ತೆ ಅವ್ನು ಪಾಣಿ ಕೊಡೋದಾಗ್ಲಿ, ಅವನೇನೋ ಮತ್ತೊಂದು ಕ್ಯಾಶ್ ಸರ್ಟಿಫಿಕೇಟ್ ಕೊಡೋದಾಗ್ಲಿ, ಎಲ್ಲ ಆಲ್ರೆಡಿ ಫೀಡ್ ಆಗಿರುತ್ತೆ. ಅಲ್ಲಿರೋದ್ರಿಂದ ಅವನು ಏನ್ ಬೇಕು ಅನ್ನೋದನ್ನ ಅವನು ಆನ್ಲೈನ್ ಅಲ್ಲಿ ಚೂಸ್ ಮಾಡಿದ್ರೆ ಅವ್ರ ಅದನ್ನ ಮಾರ್ಕ್ ಮಾಡ್ಕೋತಾರೆ. ಕ್ರಿಯಾ ಯೋಜನೆ ಪ್ರಕಾರ ಅವ್ರಿಗೆ ನೀನು ಬೆನಿಫಿಷಿಯರಿಯಾಗಿ, ನೀವು ಫಲಾನುಭವಿಗೆ ಆಯ್ಕೆ ಆಗಿದ್ದೀರಿ, ನೀವು ಇಷ್ಟು ರೈತರ ವಂತಿಕೆಯನ್ನ ನಿಮ್ಮ ಖಾತೆಯ ಮುಖಾಂತರ ಉತ್ಪಾದಕರ ಖಾತೆಗೆ ವರ್ಗಾಯಿಸಿ ಅಂತ ಸೂಚನೆ ಕೊಡ್ತಾರೆ. ಅವನು ವರ್ಗಾಯಿಸಿದ ನಂತರ ಇವರು ಕಾರ್ಯಾದೇಶ ಕೊಟ್ಟು ಸಂಬಂಧಪಟ್ಟ ಸಾಮಗ್ರಿಯನ್ನು ತರಿಸಿ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ವಿತರಿಸಿ ಆ ಒಂದು ಛಾಯಾಚಿತ್ರವನ್ನ, ಅಕ್ಷಾಂಶ ರೇಖಾಂಶ ಸಹಿತ ಛಾಯಾಚಿತ್ರವನ್ನ ತೆಗೆದುಕೊಂಡು ನಮ್ಮ ಸಾಫ್ಟ್ವೇರ್ಗೆ ಅದು ಅಪ್ಲೋಡ್ ಆಗುತ್ತೆ. ಜಮೀನಿಂದಲ್ಲ, ಆ ಸಾಮಗ್ರಿ ವಿತರಣೆ ಅದು ಜಮೀನನ್ನ ಲಿಂಕ್ ಮಾಡಿ ಅವನಿಗೆ ರೈತ ಅಂತ ಗೊತ್ತಾಗ್ತದೆ ನಿಮಗೆ. ಅದನ್ನ ಲಿಂಕ್ ಮಾಡಿ ನಾವು ಮೆಟೀರಿಯಲ್ ಕೊಡ್ತೀವಿ. ಆ ಮೆಟೀರಿಯಲ್ ಲಿಂಕ್ ಆಗಿದ್ದು ಸಾಫ್ಟ್ವೇರ್ ಅಲ್ಲಿ ಬಂದ ನಂತರ ಸರ್ಕಾರ ಸಂಬಂಧಪಟ್ಟ ಕಂಪನಿಗೆ ನಮ್ಮ ಸ್ಥಳೀಯ ಸಹಾಯಕ ಕೃಷಿ ನಿರ್ದೇಶಕರು ಸರ್ಕಾರದ ವಂತಿಕೆಯನ್ನು ಕೊಡ್ತಾರೆ. ಇದನ್ನ ನಾವು ಇಲ್ಲಿ ಕೂತಾಗಲಿ, ನೀವು ಡೆಲ್ಲಿನಲ್ಲಿ ಕೂತಾಗಲಿ, ಎಲ್ಲೇ ಕೂತುಕೊಂಡು ಮಾನಿಟರ್ ಮಾಡಬಹುದು. ಇಂತಿಂಥ ಗ್ರಾಮದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸೌಲಭ್ಯ ಕೊಟ್ಟಿದ್ದಾರೆ, ಅವರ ಫೋನ್ ನಂಬರ್, ಯಾವ ಜಾತಿಯವರಿದ್ದಾರೆ, ಎಷ್ಟು ಸೌಲಭ್ಯ ಸಿಕ್ಕಿದೆ, ಅವ್ರ ಫೋಟೋ, ಪ್ರತಿಯೊಂದು ಕೂಡ ನಮ್ಮ ಮೊಬೈಲ್ ಆಪ್ ಅಲ್ಲಿ ಇದು ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ಇದನ್ನ ಇದಿಷ್ಟು ಪಾರದರ್ಶಕತೆ ಆಗಿದೆ ಅಂದ್ರೆ ಪ್ರತಿಯೊಂದು ಕೂಡ ರಿಯಲ್ ಟೈಮ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಮತ್ತೆ ಹಲೋ. ಈಗ ಪ್ರತಿ ನೀವು ರೈತರು ಈ ಒಂದು ಸೂಕ್ಷ್ಮ ನೀರಾವರಿ ಒಂದು ವಿಧಾನಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ತೀರ, ಯಾವ ರೀತಿ ಮಾಹಿತಿ ಅಲ್ಲಿ ಸಿಗುತ್ತೆ ಅಂತೇಳಿ? ಇಲ್ಲ, ಈಗ ಕ್ಷೇತ್ರ ಮಟ್ಟದಲ್ಲಿ ಸ್ಥಳೀಯವಾಗಿ ಆಗಿಂದಾಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಅನೇಕ ತರಬೇತಿಗಳನ್ನು ಪ್ರತಿ ಯೋಜನೆಯಲ್ಲಿ ತರಬೇತಿ ಮಾಡ್ತಾ ಇರ್ತೀವಿ. ಮತ್ತೆ ಅಲ್ಲಿಗೆ ಕೃಷಿ ವಿಜ್ಞಾನಿಗಳು ಕೂಡ ಭೇಟಿ ನೀಡ್ತಾ ಇರ್ತಾರೆ. ಅವರಿಗೆ ಯಾವ ರೀತಿ ಮಾಹಿತಿ, ಯಾವ ಬೆಳೆಗೆ ಯಾವುದು ಸೂಕ್ತ, ಯಾವ ಸಮಯದಲ್ಲಿ ನೀರಾವರಿ ಮಾಡಬೇಕಾಗುತ್ತೆ, ಅದನ್ನ ಅವರು ಬೆಳೆವಾರು, ಭೌಗೋಳಿಕ ಕ್ಷೇತ್ರವಾರು ಮಾಹಿತಿಯನ್ನ ಪಡೀಲಿಕ್ಕೆ ಅವ್ರಿಗೆ ಅರ್ಹತೆ ಇರುತ್ತೆ, ಅವ್ರು ಪಡಿತಾ ಇದ್ದಾರೆ. ಅಂದ್ರೆ ಈಗ ರೈತ ಬಾಂಧವರು ಎಷ್ಟು ಮಟ್ಟಿಗೆ ಬಳಸ್ಕೊಳ್ತಾ ಇದಾರೆ ಅಂತ? ಇಲ್ಲ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಬಂದ ನಂತರ ದೇಶದಲ್ಲಿ 51 ಲಕ್ಷ ಹೆಕ್ಟರ್ ಈ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಕವರ್ ಆಗಿದೆ. 51 ಲಕ್ಷ ಹೆಕ್ಟರ್ ಈ 5 ವರ್ಷದಲ್ಲಿ. ಇದರಲ್ಲಿ 11 ಲಕ್ಷ ಹೆಕ್ಟರ್ ಕರ್ನಾಟಕದಿಂದ ಕವರ್ ಆಗಿದೆ. ಅಂದ್ರೆ ನಮ್ಮ ಷೇರು 21% 21% ರಾಷ್ಟ್ರಮಟ್ಟದಲ್ಲಿ ನಾವೇ ನಂಬರ್ ಒನ್ ಬಳಸ್ಕೊಂಡ್ರು ಕರ್ನಾಟಕ ನಂಬರ್ ಒನ್ ಯಾವುದಕ್ಕೆ ಈ ಬಳಸ್ಕೊಳ್ಳೋದ್ರಲ್ಲಿ ಅತಿ ಹೆಚ್ಚು ಏರಿಯಾ ಕವರೇಜ್ ಅತಿ ಹೆಚ್ಚು ಏರಿಯಾ ವಿಸ್ತೀರ್ಣ ನಾವು ಉಪಯೋಗ ಆಗಿದೆ ಅತಿ ಹೆಚ್ಚು ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರದಿಂದ ನಾವು ಪಡೆದಿದ್ದೀವಿ ಹಾಗಾಗಿ ಈ ಪ್ರತಿ ವರ್ಷ ನಾವು 2,75,000 to 3,00,000 ರೈತರಿಗೆ 3,00,000 hectare ನಷ್ಟು ರೈತರಿಗೆ ಅನುಕೂಲ ಈ ಅನುಕೂಲ ನಾನು ಬರ್ತಾ ಇದ್ದೀನಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ. ಈಗ ದಿವಾಕರ್ ಅವರೇ, ಮುಖ್ಯವಾಗಿ ಈ ನೀವು ಕೃಷಿ ಬೆಳೆಗಳಿಗೆ ಮಾತ್ರ ಈ ಸೌಲಭ್ಯವನ್ನು ಕೃಷಿ ಇಲಾಖೆಯಿಂದ ಕೃಷಿ ಬೆಳೆಗಳಿಗೆ ಕೊಡ್ತೀವಿ. ಈಗ ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕೆ ಬೆಳೆಗಳಿಗೆ ಕೊಡ್ತೀವಿ. ಒಂದೇ ಯೋಜನೆ ಇದು ಕೂಡ, ಅದೇ ಯೋಜನೆ ಅದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಅಂದ್ರೆ ಬಹುವಾರ್ಷಿಕ ಬೆಳೆಗಳಿಗೆ ಈ ಒಂದು ಹನಿ ನೀರಾವರಿ ಬಹಳ ಹನಿ ನೀರಾವರಿ ಸೂಕ್ತ, ಬಹುವಾರ್ಷಿಕ ಬೆಳೆಗೆ ಹನಿ ನೀರಾವರಿನ ಸೂಕ್ತ. ಕೆಲವೊಂದು ತರಕಾರಿ ಬೆಳೆಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದಾವೆ. ತರಕಾರಿ ಬೆಳೆಗಳಲ್ಲಿ ಕೂಡ ಹನಿ ನೀರಾವರಿ ಬಳಸ್ತಾ ಇದ್ದಾರೆ, ಇನ್ಲೈನ್ ಡ್ರಿಪ್ಪರ್. ಹೌದು. ಮತ್ತೆ ಇದರಲ್ಲಿ ಏನಾದ್ರು ಆವಿಷ್ಕಾರಗಳು ಕೂಡ ಆಗ್ತಾ ಇರುವ ಬೇರೆ ಬೇರೆ? ಪ್ರತಿ ಬಾರಿ ಆವಿಷ್ಕಾರ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ರೈತರು ಕೂಡ ತುಂಬಾ ಆವಿಷ್ಕಾರಗಳನ್ನು ಮಾಡ್ತಾರೆ. ನಾವು ಇತ್ತೀಚೆಗೆ ನೋಡಿದಾಗ ಅವ್ರದೇ ಆದ ಒಂದು ಪದ್ಧತಿಯನ್ನು ಉಪಯೋಗಿಸ್ತಾರೆ ರೈತರೆ ಆವಿಷ್ಕಾರ. ಹಲೋ ಹಲೋ ಹಲೋ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಗಂಗಾಧರ ಉವಾಮ ಅಂತೇಳಿ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಂದ ಮಾತಾಡ್ತಾ ಇದ್ದೀನಿ. ಗಂಗಾಧರ ಅವರ ಪ್ರಶ್ನೆ ಕೇಳಿ. ಒಂದು 1.5 ಎಕರೆ ಅಷ್ಟು ನಂದು ತೋಟ ಇದೆ. ತೋಟಕ್ಕೆ ಸಣ್ಣ ನೀರಾವರಿ ಕಾರ್ಯಕ್ರಮದಲ್ಲಿ ಏನೋ ದುಡ್ಡು ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಅದೊಂದು ಪೈಪ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡೆ, ಬೋರ್ವೆಲ್ ಇದೆ. ಕೊನೆಗೆ ಹಲೋ ಹೇಳಿ ಹೇಳಿ. ಕೊನೆಗೆ ನಾವು ಅಧಿಕಾರಿಗಳನ್ನ ಕಂಡಾಗ ಇಲ್ಲ ಅದು SC/ST ಮಾತ್ರ ಬರುತ್ತೆ, ನಿಮ್ಗೆಲ್ಲ ಬರೋದಿಲ್ಲ ಅಂತಂದ್ರು. ಹಾಗಾದ್ರೆ ನಾವು ರೈತರು ವಿಚಾರದಲ್ಲಿ SC/ST ಅವರೇ ಬೆಳೆಗಾರರು, ಉಳಿದವರಲ್ಲ ಅಲ್ಲ ಅಂತ ಹೇಳೋದು ಸರಿಯಲ್ಲ. ಮತ್ತೆ ನಾವು ನಂಬ್ಕೊಂಡಿದ್ರೆ ನಮ್ಗೆ ಸರಿಯಾದ ಸಲಹೆ ಸಹಕಾರಗಳು ಸಿಗ್ಲಿಲ್ಲ ಇಲಾಖೆಯಿಂದ. ದಿವಾಕರ್ ಅವರ ಉತ್ತರವನ್ನ ಕೇಳಿ. ದಿವಾಕರ್ ಅವರ ಉತ್ತರ, ಸಾಗರದಲ್ಲಿ ಯಾವ ಊರು ನಿಮ್ದು? ಸಾಗರದಲ್ಲಿ ಸರ್ ನಮ್ದು ಕಲ್ಲಲ್ಲ ಗುಬ್ಬಿಗ ಅಂತ ಬರುತ್ತೆ. ಯಾವ ಊರ ಹತ್ರ? ಬೆಳ್ಳೂರ್ ಪಂಚಾಯತಿ. ಬೆಳ್ಳೂರ್ ಪಂಚಾಯತಿನ, ಆಯ್ತು. ಈಗ ನಿಮ್ದು ಸಾಗರ ವಿಧಾನಸಭಾ ಕ್ಷೇತ್ರ ಬೆಳ್ಳೂರ್ ಪಂಚಾಯತ್. ನಿಮ್ದು ಕಸಬಾ ಹೋಬಳಿ ಅನ್ಕೊಳ್ತೀನಿ ನಾನು. ಇಲ್ಲ ಅದು ಹಳ್ಳಿನೇ ಅದು. ಅಲ್ಲಲ್ಲ, ಹೋಬಳಿ ಹೋಬಳಿ ಕಸಬಾದಲ್ಲಿ ಬರ್ತದೆ. ಸರಿ ಸರಿ ಸರಿ. ನಿಮ್ಮ ಊರು ಒಂದ್ 15-20 kilometers ಇರ್ಬೋದು ಸಿಟಿಯಿಂದ ಅನ್ಕೊಳ್ತೀನಿ ನಾನು. ಸರಿ ಸರಿ ಸರಿ ಸರಿ. ಅಲ್ಲಿ ನಿಮ್ಮ ಇದರಲ್ಲಿ IB ಏನಿದೆಯಲ್ಲ, ಅಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಇದೆ. ತೋಟಗಾರಿಕೆ ಬೆಳೆಯದಾದ್ರೆ ಆಮೇಲೆ ಕೃಷಿ ಬೆಳೆದಾದ್ರೆ ಪಕ್ಕನೆ ಕೃಷಿ ಇಲಾಖೆ ಇದೆ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ IB. ನೀವು ಇದು ಸರ್ಕಲ್ ಹತ್ರ ಗಣಪತಿ ಕೆರೆ ಸರ್ಕಲ್ ಬರುತ್ತಲ್ಲ ಅಲ್ಲಿ ಅಲ್ಲಿ ಹೋಗಿ ಕೇಳಿ. ಆಮೇಲೆ ಎಲ್ಲ ಸಣ್ಣ ಅತಿ ಸಣ್ಣ ಮತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 90% ಸಹಾಯಧನ ಇದೆ, ಎಲ್ಲರಿಗೂ ಇದೆ. ನೀವು ಸಣ್ಣ ರೈತರಾದ್ರೆ ನಿಮಗೆ 90% ಇಲ್ಲ ಇಲ್ಲ ಇಲ್ಲ. ಯಾವುದೇ ಒಂದು ಪಡಿಬೇಕಾದ್ರಿಂದ ನಾವು ಪ್ರಯತ್ನ ಪಟ್ವಿ, ಪ್ರಯತ್ನ ಪಟ್ಟಾಗ ಅವರು ನಮ್ಮಿಂದ ಅವರಿಗೆ ನಮ್ಮಿಂದ ಸರಿಯಾಗಿ ಸಾಲಕ್ಕಾಗಿ ಸಿಗ್ಲಿಲ್ಲ. ಅದಕ್ಕಾಗಿ ನಾವು ಗಿಡ ಎಲ್ಲ ಎದ್ದಿದೆ ಮತ್ತೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಸಾಲ ಸೂಲ ಮಾಡಿ ಹಾಕ್ಸ್ಕೊಂಡಿದೀವಿ. ಈಗಲಾದ್ರೂ ಒಂದ್ ನೆರವು ಮಾಡ್ಕೊಡ್ಬೋದಲ್ಲ? ಇಲ್ಲ, ಅದು ಸರ್ಕಾರದ ಸಹಾಯಧನದ ವ್ಯವಸ್ಥೆ ಆಗಿದೆ ಅಂದ್ರೆ ಮೊದಲನೇದಾಗಿ ನೀವು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯಿಂದ ನೀವು ಫಲಾನುಭವಿಗೆ ಆಯ್ಕೆ ಆಗ್ಬೇಕಾಗತ್ತೆ. ಫಲಾನುಭವಿ ಆಯ್ಕೆ ಹಾಕಿದಾಗ ಅವರು ಯಾವ ಅನುಮೋದಿತ ಕಂಪನಿಗಳು ಇರುತ್ತೆ ನೀವು ಅದ್ರ ಸೆಲೆಕ್ಟ್ ಮಾಡ್ಕೋಬಹುದು ಯಾವ್ದು ಅನುಮೋದಿತ. ಆಲ್ಮೋಸ್ಟ್ 100 companies ಅನುಮೋದಿತವಾಗಿದೆ, ಎಲ್ಲ ಕಂಪನಿಗಳು. ನೀವು ತೋಟಗಾರಿಕೆ ಬೆಳೆಗಳನ್ನ ಹೇಳ್ತಾ ಇರೋದ್ರಿಂದ, ಅಡಕೆ ಗಿಡ ಇರೋದ್ರಿಂದ, ತೋಟಗಾರಿಕೆ ಇಲಾಖೆಯಿಂದ ನೀವು ಒಂದ್ಸಲ ನೀವು ಅವ್ರಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿಸ್ಕೋಬೇಕಾಗುತ್ತೆ. ಅಲ್ಲ ಸರಿ ಸರಿ, ಈಗ ಅವ್ರು ಕೇಳಿದ್ರೆ ನೀವು ಆಗ್ಲೇ ಗಿಡ ಎಬ್ಸ್ಬಿಟ್ಟಿದ್ರಿ ಈಗ ಕೊಡ್ಲಿಕ್ ಬರಲ್ಲ ಅಂತಾರೆ. ಆದ್ರೆ ನಾವು ಅದನ್ನ ನಂಬ್ಕಂಡೆ ಬಂಡವಾಳ ಹಾಕೊಂಡು ಬೆಳೆಸ್ತಾ ಇದೀವಿ, ಮತ್ತೆ ಕೊಡೋದಿಲ್ಲಲ್ಲ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಕೊಂಡು ಏನೋ ಸಾಲ ಸೂಲ ಮಾಡಿದೀವಿ. ಈಗಲಾದ್ರೂ ನಮಗ್ ಕೊಟ್ರೆ ನಾವು ಉಳಿದ ಬೇರೆ ವ್ಯವಸ್ಥೆಗಳನ್ನ ಅಥವಾ ಅಭಿವೃದ್ಧಿಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಇಲ್ಲ ಬಟ್ ಅದು ಮಾರ್ಗಸೂಚಿ ಪ್ರಕಾರ. ಏನು ಮಾರ್ಗಸೂಚಿ ಪ್ರಕಾರ? ಫಲಾನುಭವಿಗೆ ಆಯ್ಕೆ ಆದ ನಂತರ ಅವರು ಒಂದು ಸರ್ಕಾರದ ಒಂದು ಇದನ್ನ ಕೊಡ್ತಾರೆ, ಕಾರ್ಯಾದೇಶವನ್ನ ಸಂಬಂಧಪಟ್ಟ ಇಲಾಖೆ ಅವರು ತೋಟಗಾರಿಕೆ ಆಗ್ಲಿ ಕೃಷಿ ಇಲಾಖೆ, ಆ ಕಾರ್ಯಾದೇಶದ ಮೇಲೆ ಇವ್ರು ಕ್ರಮ ವಹಿಸಬೇಕು. ಇವರಾಗಿ ಮೊದಲಿಗೆ ಮಾಡಿದ್ರೆ ಅದು ಮಾರ್ಗಸೂಚಿಯಲ್ಲಿ ಅಲ್ಲಿ ಅದು ಪ್ರಯೋಜನ ಇರೋದಿಲ್ಲ, ಸಹಾಯಧನ ಪಡ್ಕೊಳ್ಳಲ್ಲ ಅಂತ ಸಿಗೋದಿಲ್ಲ. ಒಂದು ಕ್ರಮವನ್ನು ಅನುಸರಿಸಬೇಕು. ಹೌದು, ತುಂಬಾ ಸಂತೋಷ ದಿವಾಕರ್ ಅವರೇ, ತಾವು ಇದುವರೆಗೂ ಭಾಗವಹಿಸಿ ಈ ಸೂಕ್ಷ್ಮ ನೀರಾವರಿ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮ್ಮ ರೈತ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ತಮ್ಮ ಸಂಶಯಗಳನ್ನು ನಿವಾರಿಸಿಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಜೈ ಕಿಸಾನ್. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಅಪರ ಕೃಷಿ ನಿರ್ದೇಶಕರಾದ ಎಂಎಸ್ ದಿವಾಕರ್ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ರೇವಯ್ಯ ಒಡೆಯರ್, ತಾಂತ್ರಿಕ ಸಹಕಾರ ಎಂ ಜಾನ್ ಪ್ಯಾಟ್ರಿಕ್, ಆಶುತೋಷ್ ಝಾ ಮತ್ತು ಪಿ ರಾಜ್ಕುಮಾರ್. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಸಮಯ 6:01. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ. ದೇಶಭಕ್ತಿ ಗೀತೆ, ನಂತರ ಹಾಯ್ ದೋಣಿ ಚಿತ್ರಗೀತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು 9:00 ವಿಜ್ಞಾನ ಭಾರತಿ. ಪಕ್ಷಿ ಸಂಕುಲಗಳ ಅಳಿವು ಮತ್ತು ಪರಿಸರ ಒಂದು ವಿಶ್ಲೇಷಣೆ ಡಾ ಎನ್ಎಸ್ ಲೀಲಾ ಅವರಿಂದ. ನಂತರ ಕುವೆಂಪುರವರ ಪ್ರಕೃತಿ ಗೀತೆಗಳು.